ಪಕ್ಷಗಳ ಆಗ್ರಹ. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಯೋಗ ಶಿಕ್ಷಕರ ನೇಮಕಕ್ಕೆ ವಿಧಾನಪರಿಷತ್ನಲ್ಲಿ ಒತ್ತಾಯ. ಕನ್ನಡ ಚಿತ್ರರಂಗ ಉತ್ತುಂಗಕ್ಕೇರಬೇಕು, ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮತ್ತು ರೈತರಿಗೆ ಬಜೆಟ್ನಲ್ಲಿ ಆದ್ಯತೆ ನೀಡುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ. ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ. ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ. ಇದು ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಮೀನು ಕೃಷಿ ಕುರಿತು ಡಾಕ್ಟರ್ ಚೇತನ್ ಅವರೊಡನೆ ಸಂದರ್ಶನ ಕೇಳುವರಿ. ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತಿಬಡೂರು ತಾಲೂಕು ಅರಳಗುಪ್ಪೆಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. ಮೊದಲಿಗೆ ಕೇಳಿ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ವೈಜ್ಞಾನಿಕ ಮೀನು ಕೃಷಿಗಾಗಿ ಪೂರ್ವಭಾವಿ ಸಿದ್ಧತೆಗಳು ಮತ್ತು ಅವುಗಳ ನಿರ್ವಹಣೆ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಕೇಂದ್ರ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನಯ್ಯನ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಈ ಒಂದು ವೈಜ್ಞಾನಿಕ ಮೀನು ಕೃಷಿಗಾಗಿ ಯಾವ್ಯಾವ ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕಾಗತ್ತೆ, ನಿರ್ವಹಣೆ ಯಾವ ತರ ಮಾಡ್ಕೊಳ್ಬೇಕಾಗತ್ತೆ, ಈ ಬಗ್ಗೆ ಮಾಹಿತಿ ಮಾಡ್ಕೊಳ್ಬೇಕು ಡಾಕ್ಟರ್ ಚೇತನ್ ಅವರೇ. ಈಗ ವೈಜ್ಞಾನಿಕ ಮೀನು ಕೃಷಿ ಇದರ ಬಗ್ಗೆ ನಾವು ಯಾಕೆ ಒತ್ತು ನೀಡ್ತಿದ್ದೀವಿ ಅಂದ್ರೆ, ಇನ್ನೇನು ಮಳೆಗಾಲ ಬರೋಕ್ಕೆ ಇನ್ನೊಂದು 3-4 ತಿಂಗಳಿದೆ. ಹೌದು. ಅದಕ್ಕೆ ಮೊದಲಾಗಿ ಎಲ್ಲಾ ಹೊಂಡಗಳಾಗಿರ್ಬೋದು, ಹೊಸಾಗಿ ತಯಾರಿಗಳನ್ನ ಪೂರ್ವಭಾವಿ ಸಿದ್ಧಿಗಳನ್ನ ಈಗಲೇ ಮಾಡಿಕೊಂಡ್ರೆ ಮಳೆಗಾಲದಲ್ಲಿ ಒದ್ದಾಡುವಂತ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡಬೇಕು. ಈಗ ವೈಜ್ಞಾನಿಕ ಮೀನು ಕೃಷಿ ಅಂತ ಯಾಕೆ ಹೇಳ್ತಾರೆ, ನಾವು ಹೇಳಿರುವಂತ ವೈಜ್ಞಾನಿಕ ಪದ್ಧತಿಗಳಲ್ಲಿ ಕೆಲವು ಸಾರಿ ಹೊಂಡದ ಗಾತ್ರ ಆಗಿರ್ಬೋದು, ಹೊಂಡ ಮಾಡುವಂತ ಶೈಲಿ ಆಗಿರ್ಬೋದು, ಹೊಂಡದ ಆಳ ಅಥವಾ ಅದರ ಆಯಾತ್ಕರ ಏನಿದೆ ಅದರ ಬಗ್ಗೆ ಆದ್ರೂ ಯೋಚನೆ ಮಾಡುವಂತದ್ದು ಈಗ್ಲಿಂದ ಒಂದು ಶುರು ಮಾಡಿದ್ರೆ ಆಗ ಮಳೆಗಾಲಕ್ಕೆ ಈ ಸಮಸ್ಯೆಗಳನ್ನ ನಾವು ಅಂದ್ರೆ ನೀವು ಈ ಪೂರ್ವ ಸಿದ್ಧತೆ ಮಾಡಕ್ಕೆ ಈಗ ಸಮಯ ಕೂಡ ನಿಮ್ಗೆ ಇದೆ. ಸರಿಯಾದ ಸಮಯ ಬೇಸಿಗೆಗಾಲದಲ್ಲಿ ನಿಮ್ಗೆ ಅದರಲ್ಲಿ ಇರುವಂತ 3.5 ತಿಂಗಳ ನಿಮ್ಗೆ ಸಮಯ ಇದೆ. ಈಗ ಸಮಯ ಇದೆ, ಈ ಒಂದು ಸಮಯದಲ್ಲಿ ಮಾಡಿಕೊಂಡ್ರೆ ವೈಜ್ಞಾನಿಕ ರೀತಿಯಲ್ಲಿ ಮಾಡಿಕೊಂಡ್ರೆ ಮುಂಬರುವಂತ ಸಮಯನ ನಾವು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ನಾವು ನಿರ್ವಹಣೆ ಮಾಡ್ಲಿಕ್ಕೆ ತುಂಬಾ ಸುಲಭ ಆಗ್ತದೆ. ವೈಜ್ಞಾನಿಕ ಮೀನು ಕೃಷಿ ಅಂದ್ರೆ ಏನು ಡಾಕ್ಟರ್ ಚೇತನ್ ಅವರೇ? ಈಗ ವೈಜ್ಞಾನಿಕ ಮೀನು ಕೃಷಿ ಅಂತಂದ್ರೆ ಈಗ ಕಡೆ ಸರಿಯಾದ ಜಾಗದಲ್ಲಿ ಸರಿಯಾದ ತಳಿಗೆ ಸರಿಯಾದ ಸಾಂದ್ರತೆಯೊಂದಿಗೆ ಸರಿಯಾದ ಆಹಾರ ಇದರೊಂದಿಗೆ ಉತ್ತಮವಾದ ವಾತಾವರಣದಲ್ಲಿ ಒಂದು ಮೀನು ಕೃಷಿಯನ್ನು ಮಾಡೋದನ್ನ ನಾವು ವೈಜ್ಞಾನಿಕ ಮೀನು ಕೃಷಿ ಅಂತ ಹೇಳ್ತೇವೆ. ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ, ನಾವು ಹೇಳಿರುವಂತ ಒಂದು ಸಾಂದ್ರತೆ ಏನಿರುತ್ತೆ ಅದನ್ನ 4-5 ಪಟ್ಟು ಕೃಷಿಕರು ಹಾಕ್ಬಿಡ್ತಾರೆ. 3-4 ತಿಂಗಳಿಗೆ ಇಲ್ಲ ಮೀನು ಮರಿ ಕಾಣ್ತಿರೋದಿಲ್ಲ, ಇಲ್ಲ ಅಂದ್ರೆ ಬೆಳವಣಿಗೆ ಬಂದಿರೋದಿಲ್ಲ, ಇಲ್ಲ ಅಂದ್ರೆ ಒಂದು ಆಹಾರ ನೀಡುವಂತ ಪದ್ಧತಿ ನಾವು ಹೇಳಿರ್ತೇವೆ ಆ ವೈಜ್ಞಾನಿಕ ರೀತಿಯಲ್ಲಿ ಹೇಗೆ ಮಾಡಬೇಕು ಅಂತ. ಆದ್ರೆ ಇವರು ಸಮಯ ಸಿಕ್ಕಾಗ ಹೋಗಿ ಆಹಾರ ಹಾಕೋದು ಆ ತರದನ್ನ ಮಾಡಿದಾಗ ಮತ್ತೆ ಬೆಳವಣಿಗೆ ಬರೋದಿಲ್ಲ, ಮತ್ತೆ ಇವೆಲ್ಲ ಸಮಸ್ಯೆಗಳನ್ನ ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ವೈಜ್ಞಾನಿಕ ಪದ್ಧತಿಗಳನ್ನ ನಾವು ಪಾಲನೆ ಮಾಡಬೇಕು ಅಂತ ನಾವು ಹೇಳೋದು. ಸರಿಯಾದ ರೀತಿಯಲ್ಲಿ ಆಹಾರ ಕೊಡುವಂಥದ್ದು, ಸರಿಯಾದ ರೀತಿಯಲ್ಲಿ ಮೀನು ಮರಿಗಳನ್ನ ಶೇಖರಣೆ ಮಾಡಿ ಅವುಗಳನ್ನ ಸಾಕಾಣಿಕೆ ಮಾಡುವಂತದ್ದನ್ನು ವೈಜ್ಞಾನಿಕ ಕೃಷಿ ಅಂತಾನೆ ನಾವು ಕರೆಯೋದು. ಇನ್ನು ಡಾಕ್ಟರ್ ಚೇತನ್ ಅವರೇ, ಈ ಮೀನು ಸಾಕಾಣಿಕೆ ಯಾವ ಸ್ಥಳದಲ್ಲಿ ಮಾಡ್ಕೊಳ್ಬಹುದು ನಾವು?

ಈ ವಿಷಯ ಕುರಿತು ಅಗದಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ರಿ. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ಚೇತನ್ ಅವರಿಂದ ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸ್ಕೊಡಿ. ನನ್ನ ಸಂಪರ್ಕ ಸಂಖ್ಯೆ 9749921919. ಹೇಳ್ತೇನೆ, 9743942419. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ವೈಜ್ಞಾನಿಕ ಮೀನು ಕೃಷಿ ಕುರಿತು ಡಾಕ್ಟರ್ ಚೇತನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ಕೇಳಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ. ತಿಪಟೂರು ತಾಲೂಕು ಅರಡುಗುಪ್ಪೆಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಪರಬ್ರಹ್ಮಾನಂದ ತಿಳಿಯಬೇಕು ಶೋಭಾನವೇ, ಪರಬ್ರಹ್ಮಾನಂದ ತಿಳಿಯಬೇಕು ಶೋಭಾನವೇ, ಆನಂದ ತಿಳಿಯಬೇಕು ಶೋಭಾನವೇ, ಪರಬ್ರಹ್ಮಾನಂದ ತಿಳಿಯಬೇಕು ಶೋಭಾನವೇ. ಮಾಡಿದಕ್ಕೆ ಬಗ್ಗಾಡಿ ಹಸಿಯ ಬಾರಿಯೋನೆ ಶೋಭಾನವೇ, ಬಗ್ಗಾಡಿ ಹಸಿಯ ಬಾರಿಯೋನೆ ಶೋಭಾನವೇ, ಹಸಿಯ ಬಾರಿಯೋನೆ ಶೋಭಾನವೇ, ಬಗ್ಗಾಡಿ ಹಸಿಯ ಬಾರಿಯೋನೆ ಶೋಭಾನವೇ, ಒಂಗರು ಬಂದವೆ ಓಡಿಗೆರೆ ಶೋಭಾನವೇ, ಒಂಗರು ಬಂದವೆ ಓಡಿಗೆರೆ ಶೋಭಾನವೇ, ಬಂದವೆ ಓಡಿಗೆರೆ ಶೋಭಾನವೇ, ಒಂಗರು ಬಂದವೆ ಓಡಿಗೆರೆ ಶೋಭಾನವೇ, ಹುಟ್ಟಿದಕ್ಕೆ ಕುಂತಾಡಿ ಆಸೆಯ ಬಾರಿಯೋನೆ ಶೋಭಾನವೇ, ಕುಂತಾಡಿ ಆಸೆಯ ಬಾರಿಯೋನೆ ಶೋಭಾನವೇ, ಕುಂತಾಡಿ ಆಸೆಯ ಬಾರಿಯೋನೆ ಶೋಭಾನವೇ, ಕುಂತಾಡಿ ಆಸೆಯ ಬಾರಿಯೋನೆ ಶೋಭಾನವೇ, ಜೋತರು ಬಂದವೆ ಓಡಿಗೆರೆ ಶೋಭಾನವೇ, ಜೋತರು ಬಂದವೆ ಓಡಿಗೆರೆ ಶೋಭಾನವೇ, ಓಡಿಗೆರೆ ಶೋಭಾನವೇ, ಜೋತರು ಬಂದವೆ ಓಡಿಗೆರೆ ಶೋಭಾನವೇ, ಸಣ್ಣಕ್ಕೆ ಹಸಿಯ ಸಣ್ಣಣ್ಣ ಬರುದಾನೆ ಶೋಭಾನವೇ, ಸಣ್ಣ ಬಾವುಲಿಯ ಕಿವಿಯೋನೆ ಶೋಭಾನವೇ, ಸಣ್ಣ ಬಾವುಲಿಯ ಕಿವಿಯೋನೆ ಶೋಭಾನವೇ, ಸಣ್ಣ ಬಾವುಲಿಯ ಕಿವಿಯೋನೆ ಶೋಭಾನವೇ, ಸಣ್ಣ ಬಾವುಲಿಯ ಕಿವಿಯೋನೆ ಶೋಭಾನವೇ, ಸಣ್ಣ ಬಾವುಲಿಯ ಕಿವಿಯೋನೆ ಅಣ್ಣಯ್ಯ ಶೋಭಾನವೇ, ಸಣದಾಗಿ ಬರೆಯೋ ಆಸೆಗಳ ಶೋಭಾನವೇ, ಸಣದಾಗಿ ಬರೆಯೋ ಆಸೆಗಳ ಶೋಭಾನವೇ, ಸಣದಾಗಿ ಬರೆಯೋ ಆಸೆಗಳ ಶೋಭಾನವೇ, ಸಣದಾಗಿ ಬರೆಯೋ ಆಸೆ ಅಕ್ಕಿ ಹಸಿಯ ದೊಡ್ಡಣ್ಣ ಬರುದಾನೆ ಶೋಭಾನವೇ ದೊಡ್ಡ ಬಾವುಲೆಯ ಕಿವಿಯೇ ಶೋಭಾನವೇ ದೊಡ್ಡ ಬಾವುಲೆಯ ಕಿವಿಯೇ ಶೋಭಾನ ಬಾವುಲೆಯ ಕಿವಿಯೇ ಶೋಭಾನವೇ ದೊಡ್ಡ ಬಾವುಲೆಯ ಕಿವಿಯೇ ಶೋಭಾನ ದೊಡ್ಡ ಬಾವುಲೆಯ ಕಿವಿಯೇ ಅಣ್ಣಯ್ಯ ಶೋಭಾನವೇ ದೊಡ್ಡದಾಗಿ ಬರೆಯೋ ಆಸೆಗಳ ಶೋಭಾನವೇ ದೊಡ್ಡದಾಗಿ ಬರೆಯೋ ಆಸೆಗಳ ಶೋಭಾನವೇ ಬರೆಯೋ ಆಸೆಗಳ ಶೋಭಾನವೇ ದೊಡ್ಡದಾಗಿ ಬರೆಯೋ ಆಸೆಗಳ ಶೋಭಾನವೇ ದಶಿವಾಳ ದೋವಾ ಕ್ವಾರದಂಗೆ ಶೋಭಾನ ದಶವಾಳ ದೋವಾ ಕ್ವಾರದಂಗೆ ಶೋಭಾನವೇ ದಶಿವಾಳ ದೋವಾ ಕ್ವಾರದಂಗೆ ಶೋಭಾನ ದಶವಾಳ ದೋವಾ ಕ್ವಾರದಂಗೆ ಶೋಭಾನವೇ ದಶಿವಾಳ ದೋವಾ ಕ್ವಾರದಂಗಸಿಯ ಶೋಭಾನವೇ ಮಲೆಗೋವನ್ಯಾರೇ ಬಾರದರು ಶೋಭಾನವೇ ಮಲೆಗೋವನ್ಯಾರ ಬಾರದರು ಶೋಭಾನವನ್ಯಾರೇ ಬಾರದರು ಶೋಭಾನವೇ ಮಲೆಗೋವನ್ಯಾರೇ ಬಾರದರು ಶೋಭಾನವೇ ಕೆ ಆಸಿಯ ಬಲ್ಲಣ್ಣ ಬರೋದಾನೆ ಶೋಭಾನವೇ ಬೆಲ್ಲದಚ್ಚಗಳ ಕ್ವಾರದಂಗೆ ಶೋಭಾನವೇ ಬೆಲ್ಲದಚ್ಚಗಳ ಕ್ವಾರದಂಗೆ ಶೋಭಾನವೇ ಬೆಲ್ಲದಚ್ಚಗಳ ಕ್ವಾರದಂಗೆ ಶೋಭಾನವೇ ಬೆಲ್ಲದಚ್ಚಗಳ ಕ್ವಾರದಂಗೆ ಚಗಳ ಕ್ವಾರದಂಗಸಿಯ ಮೇಲೆ ಶೋಭಾನವೇ ಬಾಸಿಂಗನ್ಯಾರೇ ಬಾರದರು ಶೋಭಾನವೇ ಬಾಸಿಂಗನ್ಯಾರೇ ಬಾರದರು ಶೋಭಾನವೇ ಬಾರದರು ಶೋಭಾನವೇ ಬಾಸಿಂಗನ್ಯಾರೇ ಬಾರದರು ಶೋಭಾನವೇ ಒಂದು ಬರಿಯಂದರೆ ಒಂಬತ್ತ ಬರುದಾನೆ ಶೋಭಾನವೇ ಒಂಬತ್ತರ ನಡುವೆ ಕೋಣ ನೋಡಿ ಶೋಭಾನವೇ ಒಂಬತ್ತರ ನಡುವೆ ಕೋಣ ನೋಡಿ ಶೋಭಾನವೇ ಒಂಬತ್ತರ ನಡುವೆ ಕೋಣ ನೋಡಿ ಶೋಭಾನವೇ ಒಂಬತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ಒಂಬತ್ತರ ನಡುವೆ ಕ್ವಾಣ ನೋಡಿ ಪಾಂಡವರ ಶೋಭಾನವೇ ಶಿಂಬೆಯ ಸೆರಗ ಬಾರದಾರೆ ಶೋಭಾನವೇ ಶಿಂಬೆಯ ಸೆರಗ ಬಾರ ನಲವತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ನಲವತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ನಲವತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ನಲವತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ನಲವತ್ತರ ನಡುವೆ ಕ್ವಾಣ ನೋಡಿ ಪಾಂಡವರ ಶೋಭಾನವೇ ಸೀರೆಯ ಸೆರಗ ಬಾರದಾರೆ ಶೋಭಾ

ತಾ ಬೆಳೋ